ಕ್ಲಿಕ್ ಯಾವುದೇ ಡೌನ್ಲೋಡ್. ನೀವು ಅಲರ್ಟ್ ಆಗಿರಿ ಮತ್ತು ಸುರಕ್ಷಿತವಾಗಿರಿ. ಬನ್ನಿ SBI ಯೊಂದಿಗೆ ಶತ್ರುವನ್ನ ಸೋಲಿಸೋಣ. ನನ್ನ ಆನ್ಲೈನ್ ಹಕ್ಕು ನನ್ನ ಕೈಲಿ. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಜ್. ಕಾಂಟ್ಯಾಕ್ಟ್ 02233221216 ಓ ಲಾಗ್ ಆನ್ ಟು www.cancermiraj.com. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಈಗ ಕೇಳಿ ನೀರು ಬಳಕೆದಾರರ ಸಹಕಾರಿ ಸಂಘಗಳು ಮತ್ತು ನೀರಾವರಿಯ ಸಮರ್ಪಕ ನಿರ್ವಹಣೆ. ಈ ಕುರಿತು ಧಾರವಾಡ ವಾಲ್ಮೀ ಸಂಸ್ಥೆಯ ಸಮಾಲೋಚಕ ಸುರೇಶ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೇನ್. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಒಬ್ಬ SSV ಹಿರಿಯ ರೈತರಿದ್ದಾರೆ. ನೀರಾವರಿ ಅನ್ನೋದು ಬಹಳ ಜನರ ಒಂದು ಕನಸು, ಯಾಕಂದರೆ ಇವತ್ತು ಸುಮಾರು 80% ರೈತ ಬಾಂಧವರು ಮಳೆ ನೀರನ್ನೇ ಆಶ್ರಯಿಸಿದ್ದಾರೆ. ಅವರಿಗೆ ಕೃಷಿ ಮಾಡಲಿಕ್ಕೆ ಮಳೆ ನೀರು ಬರಬೇಕು. ಆಮೇಲೆ ಕೆಲವೊಂದು ಜನ ಕೃಷಿ ಹೊಂಡಗಳನ್ನು ಮಾಡ್ಕೊಂಡಿದ್ದಾರೆ, ಅಂತರ್ಜಲ ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಮಳೆ ಬಂದಾಗ ಒಡ್ಡೋದು, ಹೊರಗಡೆ ನೀರು ಹೋಗ್ತದೆ. ಹಾಗಾಗಿ ಮಳೆ ಬಂದಾಗ ಏನು ಪೈರು ನಳ ನಳಿಸ್ತಿರ್ತದೆ, ಮಳೆ ಹೋಗಿ ಒಂದು 15 ದಿವಸ ಆದಮೇಲೆ ಒಣಗ್ಲಿಕ್ಕೆ ಶುರು ಆಗ್ತದೆ. ಅವರಿಗೆ ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು, ಈ ಪೈರುಗಳಿಗೆ ನೀರು ಉಣಿಸೋದು ಹೇಗೆ ಅನ್ನೋದ್ರ ಬಗ್ಗೆನೇ ಒಂದು ಚಿಂತೆ. ಹೀಗಾಗಿ ಅವರು ನೀರಾವರಿ ರೈತರ ಹತ್ರ ಮುಖ ಮಾಡ್ತಾರೆ. ನೀವೇನಾದರೂ ನಮ್ಗೆ ನೀರು ಕೊಡ್ಲಿಕ್ಕೆ ಸಾಧ್ಯನಾ, ಕೊಟ್ಟರೆ ನಿಮಗೆ ಒಂದು 4ನೇ ಹಿಸ ಕೊಡ್ತೀವಿ, 25% ನೀವು ನಮಗೆ ಕೊಡಿ ಅಂತಾರೆ. ಅವರು ತಮ್ಮದೇ ಆದ ಒಂದು TVಯಲ್ಲಿ, ಯಾಕಂದರೆ ಎಷ್ಟೋ ಜನ ಇವತ್ತು ನೀರಾವರಿ ರೈತರಿಗೆ ಕೂಡ ನೀರು ಕೊಡಲಿಕ್ಕೆ ಕಷ್ಟ. ಈ ಗ್ರಾಮೀಣ ಭಾಗದೊಳಗೆ ಯಾವಾಗಲೂ ಕರೆಂಟ್ ಇರೋದಿಲ್ಲ, ತಮಗೆ ನೀರು ಸಾಲದಲ್ಲಿ ನಿಮಗೇನು ಕೊಡೋದು ಅಂತಾರೆ. ಅಂದರೆ ಒಂದು ಹೇಳಬೇಕು ಅಂದರೆ ನಮ್ಮ ರೈತ ಬಾಂಧವರಿಗೆ ನೀರಾವರಿಯ ಆಗದೆ ಹೋದರೂ ಪರವಾಗಿಲ್ಲ, ನೀರಿನ ಮೂಲಗಳನ್ನು ನಾವು ಹುಡುಕಿ ಅವುಗಳನ್ನು ನಮ್ಮ ಹತ್ರ ಇಟ್ಕೊಳ್ಳೋದು ಭಾಳ ಮುಖ್ಯ. ಆ ನಿಟ್ಟಿನೊಳಗೆ ಈ ನೀರಾವರಿಯೊಳಗೆ ತುಂಬ ಯಶಸ್ವಿಯಾಗಿರುವಂಥ ಮತ್ತು ನೀರಿನ ಮೂಲಗಳನ್ನು ಹೇಗೆ ಹುಡುಕಿ ಅವನ್ನು ನಮ್ಮ ಹೊಲಗಳಿಗೆ ಹರಿಸುವ ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಯಶಸ್ಸು ಕಂಡಂಥ ಹಿರಿಯ ರೈತರಿದ್ದಾರೆ. 63 ವರ್ಷದ ಹಿರಿಯ ರೈತರವರು ಸುರೇಶ್ ಕುಲಕರ್ಣಿಯವರು. ಅವರ ಸ್ವಂತ ಊರು ನವಲಗುಂದ ತಾಲೂಕು ಗುಮ್ಮಗೋಳ. ಅವರು ಈಗ ನಮ್ಮ ಜೊತೆಗೆ ನಮ್ಮ ರೈತ ಬಾಂಧವರಿಗೆ ನೀರಿನ ನಿರ್ವಹಣೆ ಆಗಲಿ ಮತ್ತು ನೆಲದ ನಿರ್ವಹಣೆ ಆಗಲಿ ಯಾವ ರೀತಿ ಮಾಡಬೇಕು, ನೀರಾವರಿ ರೈತರಿಗೆ ಏನು ಸಹಕಾರ ಒಂದು ಸಲಹೆ ಸೂಚನೆಗಳನ್ನು ನೀಡಬೇಕು, ಆಮೇಲೆ ನೀರಾವರಿ ಮಾಡಬೇಕು ಅನ್ನೋರಿಗೆ ಕೂಡ ಹೇಗೆ ಒಂದು ಮಾರ್ಗದರ್ಶನ ಮಾಡಬೇಕು, ಈ ನಿಟ್ಟಿನೊಳಗೆ ಮಾಹಿತಿ ನೀಡಲಿಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸುರೇಶ್ ಕುಲಕರ್ಣಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಸುರೇಶ್ ಕುಲಕರ್ಣಿ ಅವರೇ. ನಮಸ್ಕಾರ ಸರ್, ಹಾಗೂ ಇಡೀ ಕರ್ನಾಟಕದ ಸಮಸ್ತ ರೈತ ಬಾಂಧವರಿಗೆ ನನ್ನ ಶರಣ ಶರಣಾರ್ಥಿಗಳು. ಸುರೇಶ್ ಕುಲಕರ್ಣಿ ಅವರೇ, ಬಹಳ ಸಂತೋಷ, ತುಂಬ ಯಶಸ್ವಿಯಾಗಿದ್ದೀರಿ. ನೀವು 63 ವರ್ಷ ಅಂತ ಹೇಳ್ತೀರಾ, ಇಷ್ಟು ಆರೋಗ್ಯವಾಗಿದ್ದೀರಿ. ಇವತ್ತು ನಮ್ಮ ರೈತರಿಗೆ ಆರೋಗ್ಯದ ಒಂದು ಸಮಸ್ಯೆ, ನೀವು ಹೇಗೆ ಇಷ್ಟು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಯಿತು, ಒಂದೆರಡು ಮಾತು ಹೇಳ್ಬೋದಾ? ನಿಜ, ರೈತ ಅಂದ ತಕ್ಷಣ ಒಂದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಎದುರಿಗೆ ಚಿತ್ರಣ ಬರುವುದು ಅತ್ಯಂತ ಒಂದು ಹೀನಾಯ ವ್ಯಕ್ತಿಯ ಚಿತ್ರಣ ಅನ್ನುವಂಥದ್ದು ಮೂಡ್ತಾ ಇದೆ. ಅವನು ಅನೇಕ ತೊಂದರೆಗಳಲ್ಲಿ ಸಿಲುಕೊಂಡು ತನ್ನ ಆರೋಗ್ಯ, ತನ್ನ ಮಾನಸಿಕ ಹಾಗೂ ದೈಹಿಕ ವೇದನೆಯಲ್ಲಿ ಇರುವಂಥ ಒಂದು ಚಿತ್ರಣ ಕಂಡುಬರ್ತದೆ. ಅದಕ್ಕೆ ಅವ ತನ್ನ ಒಂದು ದೈನಂದಿನ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ಸರಿಯಾಗಿಟ್ಕೊಳ್ಳಿಕ್ಕೆ ತಾನು ಯಾವ ರೀತಿಯಾಗಿ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕನ್ನುವಂಥದ್ದು ಅರ್ಥೈಸಿಕೊಂಡು ಆ ದಿಶೆಯತ್ತ ತೊಡಗಿಕೊಂಡಾಗ ಮಾತ್ರ ತನ್ನ ಆರೋಗ್ಯದ ಜೊತೆಗೆ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಹಾಗೂ ದೈಹಿಕ ಮಾನಸಿಕ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯದ. ಅದಕ್ಕೆ ಇರುವಂಥ ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ನಾ ಬಳಸ್ಕೊಳ್ಬೇಕು, ಈ ಪರಿಸರದೊಂದಿಗೆ ಯಾವ ರೀತಿಯಾಗಿ ನಾನು ಅತ್ಯಂತ ಮುಂಚೂಣಿಯಲ್ಲಿ ಇದ್ದಂಥ ಪರಿಸರದೊಂದಿಗೆ ಇವತ್ತು ಯಾವುದೇ ವ್ಯಕ್ತಿ ಇದ್ದಾನಂದ್ರೆ ರೈತ, ಪರಿಸರನೇ ಅವನಿಗೆ ದಿನನಿತ್ಯ ಇರುವಂಥ ಒಂದು ಸಹಪಾಠಿ ಅಂತ ನಾವು ಹೇಳ್ಬೋದು. ಅದರೊಂದಿಗೆ ಅವ ವ್ಯವಹರಿಸ್ತಾನಂದ್ರೆ ಅವ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಅವ ಇರಲಿಕ್ಕೆ ಸಾಧ್ಯದ. ತನ್ನನ್ನು ತಾನು ಅದರಲ್ಲಿ ತೊಡಗಿಸ್ಕೋಬೇಕು ಅನ್ನುವಂಥದ್ದು ಇದ್ದಾಗ ಅವ ತನ್ನ ಆರೋಗ್ಯವನ್ನು ಕಾಯ್ಕೊಳ್ಳಿಕ್ಕೆ ಸಾಧ್ಯದ ಅಂತ ಹೇಳ್ಬೋದು. ತಾವು ಯೋಗ ಮಾಡಿಕೊಂಡು ಇವತ್ತು ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಂಡಿದ್ದೀರಿ? ಹೌದು, ಯೋಗ ಖಂಡಿತವಾಗಿ ಆರೋಗ್ಯ ಒಂದು ನಿರ್ವಹಣೆ ಮಾಡೋ ನಿಟ್ಟಿನೊಳಗೆ ಸಹಾಯ ಮಾಡ್ತದೆ. ಇದು ಅತ್ಯಂತ ಪ್ರಾಚೀನವಾದಂಥ ಒಂದು ವಿದ್ಯೆ. ನಮ್ಮ ಋಷಿ ಮುನಿಗಳೆಲ್ಲರೂ ಇದನ್ನು ಕರಗತ ಮಾಡಿಕೊಂಡಂಥವ್ರು. ನಾವು ಕಥೆಗಳಲ್ಲಿ ಪುರಾಣಗಳಲ್ಲಿ ನೋಡಿದ್ವಿ, ಋಷಿ ಮುನಿಗಳು ನಿರಂತರವಾಗಿ ಯಾವ ರೀತಿ ಒಂದು ಉಪವಾಸವನ್ನು ಒಂದು ಏನೋ ಅಂತ ಒಂದು ವ್ರತವನ್ನು ಆಚರಣೆ ಮಾಡ್ತಿದ್ರು ಅನ್ನುವಂಥದ್ದು ನಮಗೆ ಆಶ್ಚರ್ಯ ಆಗ್ತಿತ್ತು. ಇವತ್ತು ನಾವು ಯೋಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಅವೆಲ್ಲವುಗಳ ಸಾಧ್ಯತೆ ಅನ್ನುವಂಥದ್ದು ಕಂಡುಬರ್ತಾ ಇದೆ. ಅಲ್ಲಿ ಅತ್ಯಂತ ಮುಖ್ಯವಾಗಿ ಯೋಗದಲ್ಲಿ ಮನಸ್ಸಿನ ನೆಮ್ಮದಿಯನ್ನು ಮೂಡಿಸುವಂಥ ಧ್ಯಾನ, ಪ್ರಾಣಾಯಾಮಗಳನ್ನು, ಇನ್ನಿತರ ವ್ಯಾಯಾಮಗಳನ್ನು ದೈಹಿಕ ಹಾಗೂ ಮಾನಸಿಕ ಈ ಸ್ವಾಸ್ಥ್ಯವನ್ನು ಸರಿಯಾಗಿಟ್ಕೊಳ್ಳೋಕ್ಕೆ ಬಹಳ ಪ್ರಯೋಜನಕಾರಿ ಅನ್ನುವಂಥದ್ದು ನಾವು ಹೇಳಬಹುದು. ಸುರೇಶ್ ಕುಲಕರ್ಣಿ ಅವರೇ, ತಮ್ಮ ನೋಡ್ತಾ ಇದ್ರೆ ಆರೋಗ್ಯದ ಶಿಸ್ತಿದೆ ಅಂದರೆ ಯಾವಾಗಲೂ ಕೂಡ ಯೋಗ ಆಗಲಿ, ಎಕ್ಸಸೈಸ್ ಆಗಲಿ, ವ್ಯಾಯಾಮ ಆಗಲಿ, ಆಮೇಲೆ ಈ ವಾಕಿಂಗ್ ಈ ನಡೆಯುವಂಥ ದಿನನಿತ್ಯ ಒಂದು ಅರ್ಧ ತಾಸಾದರೂ ನಡಿಬೇಕು ನಾವು. ನೀನು ಅರ್ಧ ತಾಸು ನನಗಾಗಿ ನಡೆ, ನಿನ್ನ ಜೀವಮಾನ ಪೂರ್ತಿ ನಿನ್ನ ಆರೋಗ್ಯವನ್ನು ನೋಡ್ಕೋತೀನಿ ಅಂತೇಳಿ ಹೃದಯ ಹೇಳ್ತಿರ್ತದಂತ. ಕರೆಕ್ಟ್. ಹೀಗಾಗಿ ಯಾವ ವಯಸ್ಸಾದ್ರೇನು ಒಂದರಿಂದ ಎರಡು ತಾಸು ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಬೆಳಿಗ್ಗೆ ಕಳೀಲಿಕ್ಕೆ ಸಾಧ್ಯ ಆದರೆ ಅವತ್ತಿನ ದಿವಸ ಪೂರ್ಣ ಚೆನ್ನಾಗಿರ್ತೀವಿ. ಭಾಳ ಸಂತೋಷ. ಈಗ ನಮ್ಮ ವಿಷಯಕ್ಕೆ ಬರೋಣಂತೆ. ತಾವೊಬ್ಬ ಯಶಸ್ವಿ ನೀರಾವರಿ ರೈತರಿದ್ದೀರಿ. ಈಗ ತಾವು ನವಲಗುಂದ ತಾಲೂಕು ಗುಮ್ಮಗೋಳು ಗ್ರಾಮದೊಳಗೆ ನೀರಾವರಿ ಜಮೀನಿದೆ. ತಾವು ಹೇಗೆ ಅದರಲ್ಲಿ ಯಶಸ್ವಿ ಆಗಿದ್ದೀರಿ? ನೀರಿನ ಸಮರ್ಪಕ ಬಳಕೆಯನ್ನು ಹೆಂಗೆ ಮಾಡ್ಕೊಂಡಿದ್ದೀರಿ ಅದನ್ನು ನಮ್ಮ ರೈತ ಬಾಂಧವರಿಗೆ ಹೇಳ್ಕೊಡ್ಬೋದಾ? ಅವಶ್ಯವಾಗಿ. ಈ ನೀರಿನೊಂದಿನ ಒಂದು ಒಡನಾಟ, ಅದರ ಒಂದು ಅಧ್ಯಯನ, ಅದರ ಒಂದು ಲಭ್ಯತೆ, ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸಮಾಜ ಅನ್ನುವಂಥದ್ದನ್ನು ನಾನು ಮೊಟ್ಟ ಮೊದಲಿಗೆ ನನ್ನ ಶಿಕ್ಷಣವನ್ನು ಮುಗಿಸಿ ಹೋಗಿ ಗ್ರಾಮದಲ್ಲೇ ನಾನು ಕೃಷಿಯಲ್ಲಿ ತೊಡಗಿಸಿಕೊಂಡಾಗ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ರೈತರನ್ನು ಕಂಡು ಬಂದೆ. ಅವ್ರು ಹೇಳುವಂಥ ಸಮಸ್ಯೆಗಳನ್ನು ನಾನು ಅವಲೋಕನ ಮಾಡ್ತಾ ಹೋದಾಗೆ ನೀರಿದೆ, ಸರ್ಕಾರ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದೆ, ಈ ಜನರಿಗೆ ನೀರು ಯಾಕೆ ತಲುಪ್ತಾ ಇಲ್ಲ, ಇದ್ದ ನೀರು ಎಷ್ಟು ಅಪವ್ಯಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಒಂದೊಂದಾಗಿ ನಾನು ಗ್ರಹಿಸ್ತಾ ಹೋದ ಹಾಗೆ ಇಲ್ಲಿ ನೀರಾವರಿಯ ನೀರಿನ ನಿರ್ವಹಣೆ ಸಮರ್ಪಕವಾಗಿ ಆಗ್ತಾ ಇಲ್ಲ, ಹಾಗಾಗಿ ಆ ಸಂಪನ್ಮೂಲ ವ್ಯಯ ಆಗ್ತಾ ಇದೆ, ರೈತರಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಇದರಲ್ಲಿ ರೈತರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಮಾತ್ರ ಇದು ಸಾಧ್ಯದ. ಈ ಅಪವ್ಯಯವನ್ನು ನಿಯಂತ್ರಣ ಮಾಡಬೇಕು, ಅಂದಾಗ ಸಂಪನ್ಮೂಲ ಸರಿಯಾಗಿ ಅವರಿಗೆ ಲಭ್ಯ ಆಗಲಿಕ್ಕೆ ಸಾಧ್ಯದ ಅನ್ನುವಂಥದ್ದು ಕಂಡು ಬಂತು. ಜೊತೆ ಜೊತೆಗೆ ನನಗೆ ಅದು ಯಾವ ಒಂದು ಒಡನಾಟ ಏನು, ಇಲಾಖೆ ಇಂಜಿನಿಯರ್ಗಳು, ಇಲ್ಲಿಯ ನೀರಾವರಿ ತಜ್ಞರ ಒಂದು ಸಂಪರ್ಕ ಬಂತು. ಹಾಗಾಗಿ ಅವರೊಂದಿಗೆ ನಾನು ಹೆಚ್ಚು ವ್ಯವಹರಿಸಿದಾಗ ಅವರಲ್ಲಿರುವಂಥ ಜ್ಞಾನ, ಪರಿಕಲ್ಪನೆ, ಇಂಥ ಯೋಜನೆಗಳ ಒಂದು ರೂಪರೇಷೆ ಎಲ್ಲವನ್ನೂ ತಿಳಿತಾ ಬಂದಾಗ ನಡುವಿನ ಗ್ಯಾಪ್ ಫಾರ್ಮರ್ಸ್ಗೆ ಹಾಗೂ ಈ ನೀರಾವರಿ ಇಲಾಖೆ ಇಂಜಿನಿಯರ್ಗಳಿಗೆ ಇರತಕ್ಕಂಥ ಒಂದು ಅಂತರದಿಂದಾಗಿ ಈ ವ್ಯವಸ್ಥೆ ಒಂದು ಅತಂತ್ರ ಸ್ಥಿತಿ ತಲುಪಿದೆ. ನೀರು ಸರಿಯಾಗಿ ತಲುಪ್ತಾ ಇಲ್ಲ. ಸರ್ಕಾರ ಒಂದು ರೀತಿ ಮಾಡಿದೆ, ಅದಕ್ಕೆ ಕೈ ಜೋಡಿಸಬೇಕಾದಂಥ ಫಲಾನುಭವಿಗಳು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದಾಗ ಇದು ನಮಗೆ ಅರ್ಥೈಸ್ಕೋತಾ ಬಂತು. ಅದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಾಗ ವಿಶೇಷವಾಗಿ ಇವತ್ತಿನ ವಾಲ್ಮಿ ಸಂಸ್ಥೆ ಏನಿದೆ ಅದಕ್ಕೂ ಪೂರ್ವದಲ್ಲಿ ಈ ನೀರು ನಿರ್ವಹಣೆಯಲ್ಲಿ ಎನ್ ಜಿ ಒ ಮೂಲಕ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಾವು ಅನೇಕ ರೀತಿಯ ತರಬೇತಿಗಳನ್ನು ಮಾಡಿದ್ವಿ. ಅಲ್ಲಿಯೂ ನೀರಾವರಿಯ ಪರಿಣಿತರು ಇದ್ದುಕೊಂಡು ನನಗೆ ಸಹಾಯ ಮಾರ್ಗದರ್ಶನ ನೀಡಿದರು. ಅವೆಲ್ಲವೂ ನನಗೆ ಸಹಕಾರಿಯಾದವು. ರೈತರನ್ನ ಇವತ್ತು ಇಡೀ ರಾಜ್ಯಾದ್ಯಂತ ಇರುವ ಎಲ್ಲ ಜಿಲ್ಲೆಗಳಲ್ಲೂ ತಲುಪಿ ಆಯಾ ರೈತರನ್ನು ನಾವು ಭೇಟಿಯಾಗಿ ಅವರಿಗೆ ಮಾಹಿತಿಯನ್ನು ಕಲ್ಪಿಸುವಂಥದ್ರಲ್ಲೇ ನನ್ನನ್ನು ನಾನು ತೊಡಗಿಸಿಕೊಂಡೇನೆ ಅನ್ನುವಂಥದ್ದು ಹೇಳ್ಬೋದು. ಸುರೇಶ್ ಕುಲಕರ್ಣಿ ಅವರೇ, ಮಲಪ್ರಭಾ ಒಂದು ಅಣೆಕಟ್ಟಿನ ಬಲದಂಡೆ ಕಾಲುವೆಯ ಫಲಪ್ರದವಾಗಿ ನಿಮ್ಮ ನವಲಗುಂದ ಭಾಗದ ರೈತರು ಸಾಕಷ್ಟು ಉಪಯೋಗ ಮಾಡ್ಕೋತಾ ಇದ್ದಾರೆ, ಮತ್ತು ಕುಡಿಯುವ ನೀರಿಗಾಗಿ ಕೂಡ ಅಷ್ಟು ತೊಂದರೆ ಇಲ್ಲ. ಆದರೆ ತಾವು ಹೇಳಿದ ವಿಚಾರ ನೋಡ್ತಾ ಇದ್ರೆ ಅಂದರೆ ಸರ್ಕಾರದ ಯೋಜನೆಗಳು ಫಲಪ್ರದವಾಗಿ ನಮ್ಮ ರೈತರಿಗೆ ತಲುಪಬೇಕು ಅಂತಂದರೆ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಅಧಿಕಾರಿಗಳು ರೈತರ ಹತ್ರ ಹೋಗಿ ಹೇಳಬೇಕು. ಮತ್ತು ರೈತರು ನೀರು ಪೋಲಾಗದಂಗೆ, ಇದು ನಮ್ಮನೇ ನೀರು ಅಂಥೇಳಿ ಉಪಯೋಗ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಖಂಡಿತ ಪೋಲಾಗದಂಗೆ ತಡಿಬೋದು. ಮತ್ತು ಒಂದು ತಿಂಗಳು ಹೆಚ್ಚು ನೀರನ್ನು ನಾವು ಉಪಯೋಗ ಮಾಡ್ಬೋದು. ಇಲ್ಲಾಂದರೆ ನಾಳೆ ಪೈರು ಬರೋದಿರ್ತದೆ, ಆವಾಗ ನೀರು ಇಲ್ಲ ಅಂದರೆ ನಿಮಗೆ ತೊಂದರೆ ಇಲ್ಲ. ರೈತ ಬಾಂಧವರು ಮತ್ತು ಯಾರು ಅಧಿಕಾರಿಗಳ ಮಧ್ಯೆ ಒಂದು ಸಮನ್ವಯತೆ ಭಾಳ ಮುಖ್ಯದ. ನೀವು ಹೇಳಿದ ಮಾತು ತುಂಬ ಪ್ರಮುಖವಾದದ್ದು. ತಾವು ವಾಲ್ಮೀಕಿಯೊಳಗೆ ಜಲ ನಿರ್ವಹಣಾ ಸಂಸ್ಥೆಯೊಳಗೆ ಸಮಾಲೋಚಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಭಾಳ ಸಂತೋಷ. ಒಬ್ಬ ರೈತ ಬಾಂಧವರು ಹೀಗೆ ಸಮಾಲೋಚಕರಾಗಿ ಒಂದು ರೈತರು ಮತ್ತು ಈ ಅಧಿಕಾರಿಗಳ ಮಧ್ಯೆ ಒಂದು ಸಮನ್ವಯಕರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆದರೆ ಎಷ್ಟೋ ಸಮಸ್ಯೆಗಳು ಬಗ್ಗೆ ಇರುತ್ತೋ. ರೈತರ ಭಾಷೆ ಅಧಿಕಾರಿಗಳಿಗೆ ಅರ್ಥ ಆಗೋದಿಲ್ಲ, ಅಧಿಕಾರಿಗಳ ಭಾಷೆ ರೈತರಿಗೆ ಅರ್ಥ ಆಗೋದಿಲ್ಲ. ಬಟ್ ನೀವೊಬ್ಬ ಮಧ್ಯವರ್ತಿಯಾಗಿ ತಿಳಿದವರಾಗಿ, ಯಾಕಂದರೆ ಇವತ್ತು ತಿಳಿದವನೇ ಗೆದ್ದವಂತಾರೆ. ಹೀಗಾಗಿ ಆ ನಿಟ್ಟಿನೊಳಗೆ ನೀವು ಸಾಕಷ್ಟು ಯಶಸ್ವಿಯಾಗಿ ನೀವು ವೈಯಕ್ತಿಕ ಯಶಸ್ಸನ್ನು ಪಡೆದು ಅದನ್ನು ನಮ್ಮ ರೈತ ಬಾಂಧವರು ನೋಡಲಿ ಅಂಥೇಳಿ ನೀವು ತಹತಹಿಸ್ತಾ ಇದ್ದಿರಲ್ಲ, ತುಡಿತಾ ಇದ್ರಲ್ಲ, ಭಾಳ ಸಂತೋಷ. ಈಗ ಒಂದು ನೀರು ಬಳಕೆದಾರರ ಸಹಕಾರ ಸಂಘಗಳು ಕೂಡ ಸಾಕಷ್ಟು ಸಹಕಾರಿ ಆಗ್ತಾ ಇದ್ದವು ಈ ನಿಟ್ಟಿನೊಳಗೆ. ಇವು ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಸಿಂಧುತ್ವ ಹೊಂದಿವೆ ಹೇಗೆ, ಇದನ್ನು ರೈತ ಸಮುದಾಯಕ್ಕೆ ಹೇಗೆ ನೀವು ತಿಳಿಸ್ತೀರಿ? ಚೋಳಿನವರೇ ಉತ್ತಮವಾದಂಥ ಒಂದು ಪ್ರಶ್ನೆಗಳನ್ನು ಕೇಳಿದ್ರಿ. ಇಲ್ಲಿ ನೀರಾವರಿಯ ಫಲಾನುಭವಿಯಾದಂಥ ರೈತ ಹಾಗೂ ಈ ನೀರಾವರಿ ಯೋಜನೆಯನ್ನು ನಿರ್ಮಿಸಿಕೊಟ್ಟಂಥ ಇಲಾಖೆಯ ಇಂಜಿನಿಯರ್ಗಳು, ನಾವು ಮೊಟ್ಟ ಮೊದಲಿಗೆ ಈ ಕರ್ನಾಟಕ ಸರ್ಕಾರಕ್ಕೆ ಅನಂತ ಅನಂತ ಧನ್ಯವಾದಗಳನ್ನ ನಾವು ತಿಳಿಸ್ಬೇಕು. ಸರ್ಕಾರ ರೈತನ ಒಂದು ಅನುಕೂಲತೆಗಳು ಏನೇನು ಬೇಕು ಅನ್ನುವಂಥದ್ದನ್ನು ಅರ್ಥೈಸಿಕೊಂಡು ಎಲ್ಲೆಲ್ಲಿ ಸಾಧ್ಯದ ಆಯಾ ನೀರನ್ನು, ಆ ಜಲಸಂಪನ್ಮೂಲವನ್ನು ಅವ್ರಿಗೆ ಕಲ್ಪಿಸಲಿಕ್ಕೆ ಸಾಕಷ್ಟು ಆರ್ಥಿಕ ಒಂದು ವ್ಯಯವನ್ನು ಮಾಡಿ ಅಲ್ಲೇ ಯೋಜನೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ರೈತರು ಅದನ್ನು ಅರ್ಥ ಮಾಡ್ಕೋಬೇಕು, ನೀರು ಎಲ್ಲಿಂದ ಬಂತು, ಇದಕ್ಕಾಗಿ ಎಷ್ಟು ಖರ್ಚಾಯಿತು, ಇದರಿಂದ ಎಷ್ಟು ಪರಿಶ್ರಮ ಇದೆ, ಎಷ್ಟು ಜೀವಗಳು ತಮ್ಮನ್ನು ತಾವು ತ್ಯಾಗ ಮಾಡಿಕೊಂಡವ. ಅಷ್ಟೇ ಅಲ್ಲ, ಈ ಯೋಜನೆ ನಿರ್ಮಾಣ ಮಾಡೋದರಿಂದಾಗಿ ಒಂದು ಡ್ಯಾಮ್ ಕಟ್ತೀವಂದ್ರೆ ಆ ಬೃಹತ್ ಪ್ರಮಾಣದ ನೀರನ್ನು ಸಂಗ್ರಹಣೆ ಆಗ್ತದೆ. ಅದರ ಹಿನ್ನೆಲೆ ಇರತಕ್ಕಂಥ ಎಷ್ಟೊಂದು ಹಳ್ಳಿಯ ಜನಸಮೂಹ ಮುಳುಗಡೆ ಪ್ರದೇಶ ಆಗಿ ಅಲ್ಲಿ ಅವರು ತಮ್ಮನ್ನು ತಾವು ನೆಲೆಯನ್ನು ಕಳ್ಕೊತಾರೆ, ಕಳ್ಕೊಂಡಾರ. ಸುಮಾರು ನೂರಾರು ಹಳ್ಳಿಗಳು ಆಯಾ ಒಂದೊಂದು ಯೋಜನೆ ಅಡಿಯಲ್ಲಿ ತಮ್ಮ ನೆಲೆಯನ್ನು ಕಳ್ಕೊಂಡಂಥವನ್ನು ನಾವು ಪರಿಗಣಿಸ್ಬೇಕಾಗ್ತದೆ. ಯೋಜನೆ ಬಂತು, ನನಗೆ ಸೌಲಭ್ಯ ಸಿಕ್ತು ಅನ್ನುವಂಥದ್ದು ಮಾತ್ರ ರೈತ ಈ ನೀರಾವರಿಯ ಪ್ರಯೋಜನದಾರ ವಿಚಾರ ಮಾಡೋಕ್ಕಿನ ಪೂರ್ವದಲ್ಲಿ ಎಷ್ಟು ಜನ ಇದಕ್ಕೆ ತ್ಯಾಗ ಮಾಡಿದ್ದಾರೆ ಅನ್ನುವಂಥದ್ದು ತಿಳ್ಕೊಂಡು, ಆ ತ್ಯಾಗಕ್ಕೆ ನಾನು ಯಾವ ರೀತಿಯ ಬೆಲೆಯನ್ನು ಕಟ್ಟಬೇಕು, ಯಾವ ರೀತಿ ಇದಕ್ಕೆ ನಾನು ನ್ಯಾಯ ಒದಗಿಸ್ಬೇಕು ಅನ್ನುವಂಥ ಒಂದು ವಿಚಾರಧಾರೆ ಅವನಲ್ಲೂ ಕೂಡ ಬಂದಾಗ ಇದು ಯೋಜನೆ ಯಶಸ್ವಿಯಾಗಲಿಕ್ಕೆ ಸಾಧ್ಯದ. ಅವ ಪ್ರಯೋಜನದಾರನಾಗಿ ಆ ಹಿಂದಿನ ತ್ಯಾಗವನ್ನು ಅರ್ಥೈಸಿಕೊಂಡೋದಕ್ಕೆ ನ್ಯಾಯ ತುಂಬಲಿಕ್ಕೆ ಒಂದು ಸಮರ್ಥನಾಗಿ ಇದರ ಸದ್ವಿನಿಯೋಗ ಮಾಡಿಕೊಂಡಾಗ ಇಲ್ಲೇ ಅನುಕೂಲ ಆಗ್ತದೆ. ಇನ್ನು ನೀರಾವರಿ ಇಲಾಖೆಯವರು ಇಷ್ಟೆಲ್ಲ ಯೋಜನೆಗಳನ್ನು ಮಾಡಿದ್ದಾರೆ, ನಮ್ಮ ಇಂಜಿನಿಯರ್ಗಳ ಒಂದು ಸಾಧನೆಗೆ ನಾವು ಸೆಲ್ಯೂಟ್ ಹೊಡಿಬೇಕು. ಅದ್ಭುತವಾದಂಥ ಯೋಜನೆಗಳನ್ನು ನಮಗೆ ನಿರ್ಮಿಸಿಕೊಟ್ಟಾರೆ, ಅದರಿಂದಾಗಿ ಬೃಹತ್ ಪ್ರಮಾಣದ ನೀರಿನ ಸಂಗ್ರಹಣೆಯಾಗಿದೆ. ಕೊನೆಯ ಹಂತದವರೆಗೂ ನೀರು ತಲುಪಿಸುವಂಥ ಒಂದು ವಿನ್ಯಾಸಗಳನ್ನು ರಚಿಸಿ ಗುಡ್ಡ ಬೆಟ್ಟಗಳನ್ನು ದಾಟಿ ನಮ್ಮ ಎಲ್ಲ ಕ್ಷೇತ್ರಗಳಿಗೆ, ಹೆಚ್ಚಿನ ಪ್ರಮಾಣದ ಪ್ರದೇಶಗಳಿಗೆ ನೀರನ್ನು ತಲುಪಿಸುವಂಥ ಒಂದು ಈ ವ್ಯವಸ್ಥೆಯನ್ನು ಏನು ರೂಪಿಸಿಕೊಟ್ಟಿದ್ದಾರೋ, ಇದನ್ನು ನಾವು ಒಬ್ಬ ಸಾಮಾನ್ಯ ರೈತನಾಗಿ ಯಾವ ರೀತಿ ಇದನ್ನು ನಾವು ಪಡೀಲಿಕ್ಕೆ ಮುಂದಾಗಬೇಕು ಅನ್ನುವಂಥದ್ದನ್ನು ಕೂಡ ಅವನು ಅರ್ಥೈಸಿಕೊಂಡು ಮುಂದಾಗಲಿಕ್ಕೆ ನೀರು ಬಳಕೆದಾರ ಸಹಕಾರಿ ಸಂಘಗಳು ಅನ್ನುವಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ಅವುಗಳನ್ನು ರಚಿಸಿ ಫಲಾನುಭವಿಗಳು ನೀವು ಒಂದಾಗ್ರಿ, ಇಲಾಖೆ ನಿಮ್ಮೊಂದಿಗೆ ಸೇವೆ ಕೊಡಲಿಕ್ಕೆ ಮುಂದಾಗ್ತದೆ. ಅವುಗಳನ್ನು ನೀವೆಲ್ಲರೂ ಸಮನ್ವಯತೆಯಿಂದ ನಿರ್ವಹಣೆ ಮಾಡಿದಾಗ ಇದರ ಪ್ರಯೋಜನ ಸಿಗ್ತದೆ ಅನ್ನುವಂಥದ್ದು ಇಲ್ಲೇ ಭಾಳ ಮೆಚ್ಚುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಒಂದು ಗಾಢವಾದ ಅನುಭವ ಏನಿದೆ ಅಲ್ಲ ಈ ನೀರು ಬಳಕೆದಾರ ಸಂಘದ ಜೊತೆಗೆ ರೈತ ಮತ್ತು ಅಧಿಕಾರಿಗಳ ಮಧ್ಯೆ ಏನು ಸಮನ್ವಯತೆ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅದು ತಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ ಸಂತೋಷ. ಈ ಒಂದು ನೀರು ಬಳಕೆದಾರರಿಗೆ ಒಂದು ಆರ್ಥಿಕ ಸಬಲತೆಗಳೇನಾದರೂ ಬೇಕಾಗ್ತದೆ ಹೇಗೆ? ಸರ್ಕಾರ ಈ ನಿಟ್ಟಿನೊಳಗೆ ಏನಾದರೂ ಸಹಾಯ ಮಾಡ್ತದೆ ಹೇಗೆ? ಚೋಳಿನವರೇ, ಸರ್ಕಾರ ನೋಡಿ ರೈತರ ಒಂದು ಸಂಕಷ್ಟವನ್ನು ಅರ್ಥೈಸಿಕೊಂಡಿದೆ, ಅವನ ಸಾಮರ್ಥ್ಯ ಎಷ್ಟು ಅನ್ನುವಂಥದ್ದು ಕೂಡ ತಿಳಿದುಕೊಂಡಿದೆ. ಹಾಗಾಗಿ ಅವರು ಸರ್ಕಾರ ಈ ರೈತ ಕೇವಲ ಅನ್ನ ಬೆಳೆದು ಕೊಟ್ಟರೆ ಸಾಕು ಅದೊಂದು ದೊಡ್ಡ ಅವನ ಪರಿಶ್ರಮ ಅನ್ನುವಂಥ ತಿಳಿದು, ಸರ್ಕಾರ ಯಾವುದೇ ಆರ್ಥಿಕ ಹೊರೆಯನ್ನು ಮಾಡಲಾರದೆ ಈ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಮುಂದಾಗಿದೆ. ಸಾವಿರಾರು ಲಕ್ಷಾಂತರ ಕೋಟಿ ಹಣ ವ್ಯಯ ಮಾಡಿ ಇವತ್ತು ನೀರಾವರಿ ಯೋಜನೆಗಳು ನಿರ್ಮಾಣ ಆಗ್ತಾ ಇವೆ. ಅಲ್ಲಿ ಏನೋ ಎರಡು ಮೂರು ಅಪವಾದಗಳು ಇರಬಹುದು, ಸರ್ವೇ ಸಾಮಾನ್ಯ ಇಷ್ಟೆಲ್ಲ ಹಣ ವ್ಯಯ ಆಗಬೇಕಾದ್ರೆ ಇರ್ತಾವೆ, ಅವುಗಳನ್ನು ನಿಗಣ್ಣೆ ಮಾಡಿ ಯೋಜನೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಏನು ರೈತ ಫಲಾನುಭವಿಗಳು ಇವರು ನೀರಾವರಿಯ ಫಲಾನುಭವಿಗಳು ಮುಂದಾಗ್ತಾರೆ, ಅವರಿಗೆ ಆರ್ಥಿಕವಾಗಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಾಕಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಿದ್ದಾರೆ ಅಂತ ನಾನು ಇಲ್ಲೇ ಹೆಮ್ಮೆಯಿಂದ ಹೇಳಬಹುದು. ನೋಡಿ, ಒಬ್ಬ ಸಾಮಾನ್ಯ ರೈತನಿಗೆ ಸರ್ಕಾರ ಮೀನು ಕೊಡೋದು ಹೇಗೆ, ಅವನಿಗೆ ಬಲಿಯನ್ನೇ ಕೊಟ್ಟು ಯಾವ ರೀತಿ ಮೀನು ಹಿಡಿಬೇಕನ್ನುವಂಥ ಒಂದು ವಿಚಾರವನ್ನು ಕೊಟ್ಟಾಗ ನಿರಂತರವಾಗಿ ಅವನಿಗೆ ಒಂದು ಊಟದ ವ್ಯವಸ್ಥೆ ಆಗ್ತದೆ ಅನ್ನುವಂಥದ್ದನ್ನು ಏನು ನಾವು ಉದಾಹರಣೆ ತಗೊಂಡು ಮೀನು ಹಿಡೀಲಿಕ್ಕೆ ಬಲಿನ ಕೊಡ್ರಿ ಅಂದಾಗ ಅವ ಹಿಡಿತಾನಲ್ಲ, ಆ ರೀತಿ ಇಲ್ಲಿ ವ್ಯವಸ್ಥೆ ಮಾಡ್ಯಾರ ಅಂತ ಹೇಳ್ಬೋದು. ಒಂದು ರೀತಿ ಅವರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿದೆ ಸಾಕಷ್ಟು ನೀರು ಬಳಕೆದಾರ ಸಹಕಾರಿ ಸಂಘಗಳಿಗೆ, ಜೊತೆ ಜೊತೆಗೆ ಅವನಿಗೆ ನಿರಂತರವಾಗಿ ಆದಾಯ ಬರುವ ರೂಪದಲ್ಲಿ ನಾವು ಅವನಿಗೆ ವ್ಯವಸ್ಥೆ ಸರ್ಕಾರ ಕಲ್ಪಿಸಿದೆ ಅಂತ ಹೇಳ್ಬೋದು. ಅವರು ತಮ್ಮನ್ನು ತಾವು ಆ ಸಹಕಾರಿ ಸಂಘದಲ್ಲಿ ತೊಡಗಿಸಿಕೊಂಡದ್ದಾದ್ರೆ, ನೀರು ಬಳಕೆದಾರ ಸಹಕಾರಿ ಸಂಘದಲ್ಲಿ ತೊಡಗಿಸಿಕೊಂಡದ್ದಾದ್ರೆ ತಾನಾಗೆ ಹರಿದು ಬರುವಂಥ ಅನೇಕ ಆರ್ಥಿಕ ಮೂಲಗಳನ್ನು ಸರ್ಕಾರ ಅತ್ಯಂತ ವ್ಯವಸ್ಥಿತವಾಗಿ ಕೊಟ್ಟಿದೆ. ಈ ವಿಚಾರಗಳನ್ನು ಸಾಮಾನ್ಯ ರೈತನಿಗೂ ತಲುಪಿಸಲಿಕ್ಕೆ ವಾಲ್ಮೀಕಿ ಸಂಸ್ಥೆ ನಿರಂತರವಾಗಿ ರೈತರಿಗೆ ಆ್ಯಸ್ ವೆಲ್ ಆ್ಯಸ್ ಇತ್ತಲಾಗ ಇಲಾಖೆ ಇಂಜಿನಿಯರ್ಗಳಿಗೆ ಇದರ ತರಬೇತಿಗಳನ್ನು ನಾವು ನಿರ್ವಹಿಸ್ತಾ ಆ ಮಾಹಿತಿಯನ್ನು ಕಲ್ಪಿಸ್ತಾ ಇದ್ದೀವಿ. ಸುರೇಶ್ ಕುಲಕರ್ಣಿ ಅವರೇ, ತಾವು ಹೇಳ್ತಾ ಇದ್ರಲ್ಲ ಮೀನು ಕೊಟ್ಟರೆ ರೈತನ ಬಲೆ ಹಾಕಿದಂಗೆ, ಹೌದು ಬಲೆ ಕೊಟ್ಟರೆ ರೈತನಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡಬೇಕು, ನಾನು ಸಬಲನಾಗುವಂತ ನಾನು ಏನು ಕೆಲಸ ಮಾಡ್ಬೋದು ಅಂತ ರೈತ ವಿಚಾರ ಮಾಡೋ ಮಾಡಬೇಕು. ಅವಾಗ ಮಾತ್ರ ಸ್ವಾಭಿಮಾನ ರೈತ ಆಗ್ತಾನೆ ಮತ್ತು ಸಬಲತೆ ಬರ್ತದೆ. ಹೀಗಾಗಿ ಸರ್ಕಾರದ ಉದ್ದೇಶ ಕೂಡ ಸಾರ್ಥಕ ಆಗ್ತದೆ. ನೀವು ಒಂದು ಉತ್ತಮ ಸಮನ್ವಯತೆಯಿಂದ ಕೆಲಸ ಮಾಡ್ತಾ ಇದ್ದೀರಿ. ವಾಲ್ಮೀಕಿ ಸಂಸ್ಥೆ ಹೇಳಿದ್ರಿ ಅಂದರೆ ಜಲ ನಿರ್ವಹಣೆ ಮಾಡಲಿಕ್ಕೆ ಒಂದು ರಾಜ್ಯ ಸರ್ಕಾರದಿಂದ ವಿಶೇಷವಾಗಿ ಕರ್ನಾಟಕದಲ್ಲಿರುವಂತೆ ಒಂದೇ ಒಂದು ವಾಲ್ಮೀಕಿ ಧಾರವಾಡದಲ್ಲಿದೆ. ವಾಲ್ಮೀಕಿ ಒಂದು ಸಹಯೋಗದಲ್ಲಿ ತಾವು, ಯಾಕಂದರೆ ತಾವು ಅಲ್ಲಿ ಸಮಾಲೋಚಕರ ಕೆಲಸ ಮಾಡ್ತೀರಿ, ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ನಿರ್ದೇಶಕರಿದ್ದಾರೆ. ವಾಲ್ಮೀಕಿ ಸಂಸ್ಥೆಯ ಒಂದು ಸಹಕಾರದಿಂದ ನೀವು ರೈತರಿಗೆ ಅಂತರ್ಜಲವನ್ನು ನಾವು ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು, ಆಮೇಲೆ ನೀರು ಮತ್ತು ನೆಲದ ಸಮರ್ಪಕ ನಿರ್ವಹಣೆ ಹೆಂಗೆ ಮಾಡಬೇಕು ಅಂತ ಹೇಳಿ ಮಾಹಿತಿ ನೀಡ್ತಾ ಇದ್ದಾರೆ. ಈಗ ನೀರಾವರಿ ನೀರನ್ನು ಬಳಸ್ತಾ ಇದ್ವಿ ನಾವು, ಕೆಲವೊಬ್ಬರು ಏನು ಮಾಡ್ತಾರೆ, ನೀರಾವರಿ ಅಚ್ಚುಕಟ್ಟು ಪ್ರದೇಶ ಇಲ್ಲ ಅಂದರೆ ಬೋರ್ ಹಾಕೊಳ್ತಾರೆ, ಬೋರಿಂದ ನೀರು ಬರ್ತದೆ. ಆ ನೀರನ್ನು ನೀರು ಯಾವಾಗಲೂ ಬರ್ತದೆ ಅಂತೇಳಿ 4 ಇಂಚು ನೀರು ಬರ್ತದೆ ಅಂತ ಹೆಂಗೆ ಬೇಕಂಗೆ ಪೋಲ್ ಮಾಡಿಬಿಟ್ರೆ ಆಗೋದಿಲ್ಲ. ಈ ನೀರಿನ ಒಂದು ಸದ್ಬಳಕೆ ಮಾಡಬೇಕಲ್ಲ, ಈಗ ನೀವು ವೈಯಕ್ತಿಕವಾಗಿ ಹೇಗೆ ನೀರನ್ನು ಸಮರ್ಪಕ ಬಳಕೆ ಮಾಡ್ಕೊಂಡಿದ್ದೀರಿ, ನಿಮ್ಮ ವೈಯಕ್ತಿಕ ಉದಾಹರಣೆ ತೆಗೆದುಕೊಂಡು ನೀರು ಪೋಲಾಗದಂಗೆ ಹೇಗೆ ಮಾಹಿತಿ ಮಾಡಿಕೊಡ್ಬೋದಾ? ಅವಶ್ಯವಾಗಿ. ಇಲ್ಲಿ ಸರ್ಕಾರ ಈ ರೈತನಿಗೆ ಯಾವ ರೀತಿ ಮೊದಲಿಗೆ ನೀರನ್ನು ಕಲ್ಪಿಸ್ಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿ ಬೃಹತ್ ಪ್ರಮಾಣದ ನೀರಾವರಿ ಯೋಜನೆಗಳನ್ನು ಕಲ್ಪಿಸಿದರು, ಹಂತ ಹಂತವಾಗಿ ಏತ ನೀರಾವರಿಗಳನ್ನಾಗಿ ನಿರ್ಮಿಸಿದರು, ಕೆರೆ ಕಟ್ಟೆಗಳನ್ನು ನಿರ್ಮಿಸಿಕೊಟ್ಟಾರೆ. ಇವೆಲ್ಲವುಗಳನ್ನು ಅವ ಬಳಕೆ ಮಾಡಬೇಕಾದ್ರೆ ಆ ಬಳಕೆಯಲ್ಲೂ ಕೂಡ ಸಾಕಷ್ಟು ವ್ಯಯ ಆಗ್ತಾಯಿದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಂಡು ಅಲ್ಲೇ ಹೆಚ್ಚಿನ ಒಂದು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಸೂಕ್ಷ್ಮ ನೀರಾವರಿ ತಂದು ಅವನಿಗೆ ಹನಿ ಹನಿಯಾಗಿ ನೀರು ಕೊಡೋದು, ಸ್ಪ್ರಿಂಕ್ಲರ್ ಮೂಲಕ ನೀರು ಕೊಡೋದು, ಆ ಬೆಳೆಗೆ ಎಷ್ಟು ನೀರು ಬೇಕೋ ಅಷ್ಟನ್ನೇ ಕೊಡುವಂಥ ತಾಂತ್ರಿಕತೆಯನ್ನು ಕೂಡ ಇವತ್ತು ಸರ್ಕಾರ ಪರಿಚಯಿಸ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಬೋದು. ವಾಲ್ಮೀಕಿ ಆ ದಿಶೆಯತ್ತ ಕುರಿತಾಗಿ ಈ ಸೂಕ್ಷ್ಮ ನೀರಾವರಿಯಲ್ಲಿ ರೈತರು ಆ ತಾಂತ್ರಿಕತೆಯನ್ನು ಅರ್ಥೈಸಿಕೊಳ್ಳಿಕ್ಕೆ ರೈತರು ಯಾವ ಮಟ್ಟದಿಂದ ಮೇಲೆ ಬರಬೇಕು ಅನ್ನುವಂಥದ್ದನ್ನು ಪದೇ ಪದೇ ವಾಲ್ಮೀಕಿ ಸಂಸ್ಥೆ ಆ ಕುರಿತಾಗಿ ರೈತರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನೀರಿನ ಅಪವ್ಯಯ ಅಷ್ಟೇ ಅಲ್ಲ, ಯಾವ ಬೆಳೆಗೆ ಎಷ್ಟು ನೀರು ಬೇಕು ಅನ್ನುವಂಥ ಒಂದು ವಿಚಾರಧಾರೆಗಳನ್ನು ತಿಳಿಸೋದಕ್ಕೆ ವಾಲ್ಮೀಕಿ ಸಂಸ್ಥೆ ಮುಂದಾಗಿದೆ ಅಂತ ಹೇಳ್ಬೋದು. ಸುರೇಶ್ ಕುಲಕರ್ಣಿ ಅವರೇ, ಈಗ ಸಾಕಷ್ಟು ಜನ ನೀರಾವರಿ ಮಾಡ್ತಾ ಇದ್ದಾರೆ, ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಿಟ್ಟಾಗ ಈ ಒಂದು ಮಣ್ಣಿನಲ್ಲಿರುವಂಥ ಪೋಷಕಾಂಶ ಕೂಡ ಹರಿದು ಹೋಗ್ಬಿಡುತ್ತೆ. ಹೌದು, ಅಂದರೆ ಮಣ್ಣು ಕೂಡ ಫಲವತ್ತಾಗಿ ಉಳಿಯುವುದಿಲ್ಲ. ಹೀಗಾಗಿ ನೀರಿನ ಸಮರ್ಪಕ ಬೆಳಕೆ ನಮ್ಮ ವೈಯಕ್ತಿಕ ದೃಷ್ಟಿಯಿಂದಲೂ ಕೂಡ ಭಾಳ ಅನುಕೂಲ. ಇದು ಬಹುಶಃ ತಮ್ಗೆ ಗೊತ್ತಿರಬೇಕು, ವಾಲ್ಮೀಕಿ ಅವರು ಇದನ್ನು ಹೇಳ್ತಾ ಇದ್ದಾರೆ, ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಅಂದರೆ ಮುಖ್ಯವಾಗಿ ಈ ಇವತ್ತು ನಮ್ಮ ನೀರಾವರಿ ಮಾಡಬೇಕನ್ನೋ ರೈತರು ಕೆಲಸಿದ್ದಾರೆ, ಅಚ್ಚುಕಟ್ಟು ಪ್ರದೇಶದಲ್ಲೆಲ್ಲ ಅವರಿಗೆ ಸಾಕಷ್ಟು ಸರ್ಕಾರ ಸಹಾಯ ತೆಗೆದುಕೊಂಡು ಬೋರ್ವೆಲ್ ಹಾಕಿಸಿ ತಾವು ನೀರನ್ನು ಪಡಿಬೇಕು ಅಂತ ವಿಚಾರ ಮಾಡಿದ್ದಾರೆ. ಈಗ ಹೊಸದಾಗಿ ಆರಂಭ ಮಾಡಬೇಕು ಅನ್ನೋರಿಗೆ ಹೇಗೆ ಯಾವ ರೀತಿ ನೀರಿನ ಬಗ್ಗೆ ಒಂದು ಅವರಿಗೆ ತಿಳುವಳಿಕೆ ನೀಡುತ್ತೀರಿ? ಯಾಕಂದರೆ ಇವತ್ತು ಜ್ಞಾನದ ಕೊರತೆ ಭಾಳ ಅದ ನಮ್ಮ ರೈತ ಬಾಂಧವರಿಗೆ. ಈ ರೈತರಿಗೆ ಒಂದು ಜ್ಞಾನವನ್ನು ಪಸರಿಸುವ ನಿಟ್ಟಿನೊಳಗೆ ನಾವು ಹೊಸ ನೀರಿನ ವ್ಯವಸ್ಥೆ ಮಾಡಿಕೊಂಡ್ರೂ ಕೂಡ ಅದು ಹೇಗೆ ಅದು ಲಾಂಗ್ ಸ್ಟ್ಯಾಂಡಿಂಗ್ ಇರಬೇಕು, ಅಂದರೆ ಬಹುದಿನಗಳ ಕಾಲ ಆ ನೀರು ನಮ್ಮ ಜೊತೆಗೆ ಇರಬೇಕು, ನಮ್ಮ ಭೂಮಿ ಅದನ್ನು ಲವಣಾಂಶಗಳೊಂದಿಗೆ ಮತ್ತು ಪೋಷಕಾಂಶಗಳೊಂದಿಗೆ ತನ್ನಲ್ಲೇ ಹಿಡಿದಿಟ್ಕೊಂಡು ನೀರಿಂದ ಪೈರು ಬೆಳೀಲಿಕ್ಕೆ ಅನುಕೂಲ ಮಾಡ್ಕೊಳ್ಬೇಕು. ಆ ನಿಟ್ಟಿನೊಳಗೆ ಏನು ನೀರಾವರಿ ಮಾಡ್ಬೇಕು ಅನ್ನೋ ರೈತರಿಗೆ ಏನು ಮಾರ್ಗದರ್ಶನ ಮಾಡ್ತೀರಾ? ಭಾಳ ಉತ್ತಮವಾದಂಥ ಪ್ರಶ್ನೆ ಕೇಳಿದ್ರಿ. ಸಾಕಷ್ಟು ಇದರಲ್ಲಿ ಸರ್ಕಾರ ಆಗಲಿ ಇಲಾಖೆ ಆಗಲಿ ವಿಶೇಷವಾಗಿ ವಾಲ್ಮೀಕಿ ಸಂಸ್ಥೆ ಇದನ್ನು ಮೊದಲು ಗಮನಿಸ್ತು, ಎಲ್ಲಿ ಗ್ಯಾಪ್ ಆಗ್ತಾ ಇದೆ, ಯಾಕೆ ಇಷ್ಟೆಲ್ಲ ವ್ಯವಸ್ಥೆಗಳಿದ್ದರೂ ಸರಿಯಾಗಿ ರೈತ ಅರ್ಥೈಸ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ವಿಶೇಷವಾಗಿ ನಮ್ಮ ನಿರ್ದೇಶಕರು, ವಾಲ್ಮೀಕಿ ಸಂಸ್ಥೆಯ ನಿರ್ದೇಶಕರಾದಂಥ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ಅವಲೋಕನ ಮಾಡಿ, ಓ ಇದರಲ್ಲಿ ಆ ಸಾಮಾನ್ಯ ರೈತನ ಭಾಷೆ ಬೇರೆ, ಈ ಅದ್ಭುತವಾದಂತಹ ಜ್ಞಾನ ಹೊಂದಿದ ಈ ನೀರಾವರಿ ಇಲಾಖೆ ಇಂಜಿನಿಯರ್ಗಳ ಭಾಷೆ ಬೇರೆ ಅನ್ನುವಂಥದ್ದನ್ನು ಅರ್ಥೈಸಿಕೊಂಡು ಆ ಸಾಮಾನ್ಯ ರೈತನಿಗೂ ಈ ವ್ಯವಸ್ಥೆಯ ಮಾಹಿತಿ ತಲುಪಬೇಕನ್ನುವಂಥದ್ದಕ್ಕೆ ಸಾಕಷ್ಟು ಕೆಳಗಿಳಿದು ಆ ರೈತನ ಮಟ್ಟದಲ್ಲೇ ಈ ನೀರಾವರಿ ವ್ಯವಸ್ಥೆಯನ್ನು ಅರ್ಥೈಸಲಿಕ್ಕೆ ಅವನದೇ ಆದ ಭಾಷೆಯಲ್ಲಿ ಇದನ್ನು ತಿಳಿ ಹೇಳ್ತಾ ಬಂದರು. ಇವತ್ತು TMC ಅಂತ ಮಾತಾಡ್ತಾರೆ, QSEC ಅಂತ ಮಾತಾಡ್ತಾರೆ, ಇವುಗಳನ್ನೆಲ್ಲ ನೀರಾವರಿ ಇಲಾಖೆಗೆ ಸರ್ವೇ ಸಾಮಾನ್ಯ ಶಬ್ದಗಳಿವು, ಅದು ಆ ಸಾಮಾನ್ಯ ರೈತನಿಗೆ ತಿಳಿತಾ ಇಲ್ಲಲ್ಲ ಎಷ್ಟೊಂದು ಇದಿದೆ. ವಿಶೇಷವಾಗಿ ನೀರಾವರಿಯ ಕರ ಆಕರಣೆಯಲ್ಲಿರ್ಬೋದು, ಅಲ್ಲಿ ಇವನಿಗೆ ಸಾಕಷ್ಟು ದ್ವಂದ್ವಗಳಿದ್ದು ಅವುಗಳನ್ನೆಲ್ಲ ಸರಳೀಕರಣಗೊಳಿಸ್ತಾ ಸಾಮಾನ್ಯ ರೈತನ ಭಾಷೆಗೆ ಅವುಗಳನ್ನು ವರ್ಗಾಯಿಸಿ ತಿಳಿ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿದಿರಿ, ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಇಡೀ ಜಗತ್ತೇ ಸ್ತಬ್ಧಗೊಂಡಿತು, ಆದರೆ ಕೃಷಿ ವ್ಯವಸ್ಥೆ ನಿಂದಿರಲಿಲ್ಲ. ಕೃಷಿ ವ್ಯವಸ್ಥೆ ನಿರಂತರವಾಗಿ ತನ್ನ ಕಾರ್ಯದಲ್ಲಿ ತಾನು ತೊಡಗಿತು. ಯಾವ ಕೃಷಿಯಲ್ಲಿ ಇದ್ದಾನೋ ತನ್ನನ್ನು ತಾನು ತೊಡಗಿಸೋಣನೋ ಯಾವುದೇ ರೋಗ ರುಜಿನಗಳ ಆತಂಕ ಕೂಡ ಅವನಿಗೆ ಆಗಲಿಲ್ಲ. ಇಂತಹ ಸಂದರ್ಭದಲ್ಲಿ ವಾಲ್ಮೀಕಿ ನಿರ್ದೇಶಕರು ಕುರಿತು ಆ ಸಾಮಾನ್ಯ ರೈತನ ದೃಷ್ಟಿಯಲ್ಲಿಟ್ಟುಕೊಂಡು ನಾಲ್ಕನೇ ವರ್ಗದ ಒಬ್ಬ ಸಾಮಾನ್ಯ ರೈತನಿಗೆ ಯಾವ ರೀತಿಯಾಗಿ ಈ ಎಲ್ಲ ಮಾಹಿತಿಗಳು ಹೋಗಬೇಕನ್ನುವಂಥದ್ದಕ್ಕೆ ಸುಮಾರು 100 ಪ್ರಶ್ನೆಗಳಿಗೆ ತಾವೇ ಅದನ್ನು ಅರ್ಥೈಸಿಕೊಂಡು ಆ ಪ್ರಶ್ನೆಗಳನ್ನು ಹುಟ್ಟುಹಾಕಿ ಅವುಗಳಿಗೆ ಸರಳೀಕರಣ ಭಾಷೆಯಲ್ಲಿ ಅವುಗಳಿಗೆ ಉತ್ತರವನ್ನು ಬರೆದಂಥ ಒಂದು ಕೈಪಿಡಿಯನ್ನು ಚಿತ್ರದ ಮೂಲಕ ರಚಿಸಿ ಆ ರೈತನಿಗೆ ಈ ವ್ಯವಸ್ಥೆಯ ಪ್ರತಿಯೊಂದು ಅಂಶ ತಿಳಿಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವುಗಳನ್ನೆಲ್ಲ ಅವರು ತರಬೇತಿಗೆ ಬಂದಾಗ ಆ ಕೈಪಿಡಿ ನೋಡಿ ಇಷ್ಟೊಂದು ಸರಳಿದೆನಾ ಇದು ಅನ್ನುವಂಥದ್ದನ್ನು ಹೇಳ್ತಾರೆ. ಇಲ್ಲೇ ನಮ್ಮ ಇಂಜಿನಿಯರ್ಗಳು ವಿಶೇಷವಾಗಿ ಪ್ರಾಧ್ಯಾಪಕರಂತಿದ್ದಾರೆ ವಾಲ್ಮೀಕಿಯಲ್ಲಿ, ಅವರು ಈ ನೀರಾವರಿಯ ಒಂದು ತೆರಿಗೆ ಬಗ್ಗೆ ರೈತರಲ್ಲಿ ಹಾಗೂ ನೀರಾವರಿ ಇಲಾಖೆಯಲ್ಲಿ ಅನೇಕ ದ್ವಂದ್ವಗಳಿದ್ವು, ಅವುಗಳನ್ನು ಅವರದೇ ಆದ ಭಾಷೆಯಲ್ಲಿ ತಿಳಿಸಿ ಹೇಳಿದ್ದನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಆಗ್ತದೆ. ನಾನು ಇಷ್ಟೊಂದು ಅನುಭವಿಕ ಇಷ್ಟಿದೋ ಅದ ನನಗೆ ಅನ್ನುವಂಥದ್ದನ್ನು ನಾನು ಮಾಡಿದ್ದೆ. ಆದರೆ ಅಲ್ಲಿನ ಪ್ರಾಧ್ಯಾಪಕರು ತಿಳಿಸಿ ಹೇಳಿದ್ದು 1000 ಘನ ಮೀಟರ್ ನೀರಿಗೆ 12 ರೂಪಾಯಿ ಅನ್ನುವಂಥದ್ದು ನೀರಿನ ಸೇವಾ ಶುಲ್ಕ ಭರಿಸ್ಬೇಕು ಅನ್ನುವಂಥದ್ದಿದೆ. ಇದನ್ನು ಯಾರೂ ಇವತ್ತಿನವರೆಗೂ ಹೇಳಿಕೊಟ್ಟಿದ್ದಿಲ್ಲ. ಅದು 1000 ಘನ ಮೀಟರ್ ಅಂದರೆ ಎಷ್ಟಾಗ್ತದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಇಲಾಖೆಯಲ್ಲಿ ಎಷ್ಟೋ ಜನ ಇದಕ್ಕೆ ಸಮರ್ಪಕವಾದ ಉತ್ತರ ಕೊಡಲಿಲ್ಲ. ವಾಲ್ಮೀಕಿಯ ಪ್ರಾಧ್ಯಾಪಕರು 1000 ಘನ ಮೀಟರ್ ಅಂದರೆ ಎಷ್ಟು ಲೀಟರ್ ಆಗ್ತದೆ ಅನ್ನುವಂಥದ್ದಕ್ಕೆ ಪರಿವರ್ತನೆಗೊಳಿಸಿದರು. ಸಾಮಾನ್ಯ ರೈತನಿಗೆ ತಿಳಿ ಹೇಳಿದರು 10 ಲಕ್ಷ ಲೀಟರ್ ನೀರು ಕೊಡ್ತಾ ಇದೆ ಸರ್ಕಾರ ನಿಮಗೆ, 10 ಲಕ್ಷ ಲೀಟರ್ಗೆ ನೀವು ಯಾವ ರೀತಿಯಾಗಿ ತೆರಿಗೆಯನ್ನು ಕೇಳ್ತಾ ಇದ್ದಾರೆ, ನಿಮಗೇನಾದರೂ ಐಡಿಯಾ ಇದೆಯಾ ಅಂತ ಕೇಳಿದಾಗ 12 ರೂಪಾಯಿ ಕೇಳ್ತಾ ಇದ್ದಾರೆ. ತಾವು ಮಾರುಕಟ್ಟೆಯಲ್ಲಿ ಎಲ್ಲಾದರೂ ಪ್ರವಾಸಕ್ಕೆ ಹೋದರೆ 20 ರೂಪಾಯಿಗೆ ಲೀಟರ್ ನೀರು ತೊಗೊಳ್ತೀರಿ ಅನ್ನುವಂಥದ್ದು ಹೇಳಿದಾಗ ಎಲ್ಲ ರೈತರು ಹೌದಲ್ಲ ಅಂಥೇಳಿ ರಿಯಾಲಿಟಿ ಒಂದು ನೈಜ ಚಿತ್ರಣ ಆ ರೈತರಲ್ಲಿ ಮೂಡಿಬಂತು. ಒಬ್ಬ ಅನಕ್ಷರಸ್ಥ ರೈತನಿಗೂ ಕೂಡ ಈ ಮಾಹಿತಿ ತಲುಪಿದಾಗ 12 ಲಕ್ಷ ಲೀಟರ್ಗೆ ಸರ್ಕಾರ ಕೇವಲ 12 ರೂಪಾಯಿ ಕೇಳ್ತಾ ಇದೆ ಅಲ್ಲ 10 ಲಕ್ಷ ಲೀಟರ್ಗೆ ಅನ್ನುವಂಥದ್ದು ಕೇಳಿದಾಗ ಅವನು ತಾನಾಗೆ ಒಪ್ಪಿಕೊಂಡ. ಅಷ್ಟೇ ಅಲ್ಲ, 12 ಸರ್ಕಾರ ತೊಗೊಳ್ಳೋದಿಲ್ಲ, ಏನು ನೀವು ನೀರು ಬಳಕೆದಾರರೆಲ್ಲ ಸೇರಿ ಒಂದು ಸಂಘ ಮಾಡಿಕೊಂಡಿರೋ ಅದರಲ್ಲೇ ಅದರ 75% ಆ 12 ರೂಪಾಯಿದಲ್ಲಿ 75% ನಿಮ್ಮ ಒಂದು ಆರ್ಥಿಕ ಸಬಲತೆಗಾಗಿ ಬಿಡ್ತಾ ಇದೆ ಸರ್ಕಾರ. ಇದನ್ನು ಹೇಳಿದಾಗ ಇಂಥ ಎಲ್ಲ ಮಾಹಿತಿಗಳನ್ನು ಕೇಳಿದಾಗ ಅನಕ್ಷರಸ್ಥ ರೈತನು ಕೂಡ ಜಾಗೃತನಾಗಿದ್ದಾನೆ, ಇಲಾಖೆಯು ಕೂಡ ಮುಂದೆ ಬಂದಿದೆ ಅಂತ ಹೇಳ್ಬೋದು. ಜೊತೆ ಜೊತೆಗೆ ವಿವಿಧ ಮೀಡಿಯಾಗಳ ಮೂಲಕ ಅವರ ಮನೆ ಮನೆ ತಲುಪ್ತಾ ಇದೆ, ಕಿವಿ ಕಿವಿ ತಲುಪ್ತಾ ಇದೆ. ದಿನನಿತ್ಯ ತಮ್ಮ ಏನು ಒಂದು ಈ ರೇಡಿಯೋ ಮಾಧ್ಯಮ ಇದೆ, ಟಿ ವಿ ಮಾಧ್ಯಮ ಇದೆ, ಸ್ಯಾಟ್ಕಾಮ್ ಇದೆ, ಅವುಗಳ ಮೂಲಕ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಈ ಮಾಹಿತಿ ಹೋಗ್ತಾ ಇದೆ. ಬಹಳ ಸಂತೋಷ ಸುರೇಶ್ ಕುಲಕರ್ಣಿ ಅವರೇ. ವಾಲ್ಮೀಕಿ ಸಂಸ್ಥೆ ತುಂಬ ಅಭೂತಪೂರ್ವವಾಗಿ ರೈತ ಬಾಂಧವರಿಗೆ ಒಂದು ಮಾಹಿತಿ ನೀಡೋ ನಿಟ್ಟಿನೊಳಗೆ ಅವರಿಗೆ ಒಂದು ಅರಿವು, ಇವತ್ತು ಅರಿವೇ ಗುರು ಅಂತ ಹೇಳ್ತಾರೆ. ಈಗ ನಮಗೆ ಅರಿವೊಳಗೆ ಅರಿವಾದರೆ ಮತ್ತೆ ಯಾರು ಹೇಳೋದು ಬೇಕಾಗಿಲ್ಲ, ನನ್ನ ಮನಸ್ಸು ತಾನೇ ನಿರ್ಧಾರ ಮಾಡುತ್ತೆ ನಾನು ಆ ಒಂದು ದಿಕ್ಕಿನಲ್ಲಿ ಹೋಗಬೇಕು ಅಂತೇಳಿ. ಆ ನಿಟ್ಟಿನೊಳಗೆ ಅರಿವೇ ಗುರು ಅನ್ನೋ ನಿಟ್ಟಿನೊಳಗೆ ಏನು ವಾಲ್ಮೀಕಿ ಸಂಸ್ಥೆ ಆಗಲಿ ತಾವು ಒಬ್ಬ ಸಮನ್ವಯಕರಾಗಿ ರೈತ ಬಾಂಧವರಿಗೆ ಒಂದು ತಿಳಿ ಹೇಳೋ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ರೈತ ಬಾಂಧವರು ನಿಷ್ಕಪಟ ಹೃದಯಗಳು, ಅವ್ರು ಎಂಥ ಒಂದು ಕೊಡುಗೈ ದಾನಿಗಳು ಅಂದರೆ ರಾಶಿ ಇದ್ದಾಗ ನಿರ್ಗತಿಕರು ಹೋದಾಗ ಅವ್ರು ಯಾವುದೂ ವಿಚಾರ ಮಾಡೋದಿಲ್ಲ, ಎಷ್ಟು ಬೇಕಷ್ಟು ತೊಗೊಂಡೋಗ್ರೆ ಅಂತ ಕೊಡ್ತಾರೆ. ಅಂದರೆ ಅಂಥ ಒಂದು ಧಾರಾಳಿಗಳು ಅವ್ರಿಗೆ ಆ ಮುಕ್ತತೆ ಇದೆ. ಕೊಡುಗೈ ಕೊಡುಗೈ ಅಂದರೆ ಕೊಡುಗೈ ಕೊಡುಗೈ ದಾನಿ, ಅದಕ್ಕೆ ಅನ್ನದಾತ ಅಂತ ಹೇಳ್ತೀವಿ ನಾವು. ನಿಜ, ಆ ರೈತ ಬಾಂಧವರಿಗೆ ಈ ಥರ ಒಂದು ಸರ್ಕಾರ ನೀಡುವಂತಹ ಒಂದು ನೆರವು ಸಹಕಾರ ನೀರಿನ ವಿಷಯದಲ್ಲಿ ಹೆಂಗಿದೆ ಅನ್ನೋದನ್ನು ತುಂಬ ಪರಿಪೂರ್ಣವಾಗಿ ನೀವು ಹೇಳಲಿಕ್ಕೆ ಸಾಧ್ಯ ಆಗಿದೆ. ರೈತ ನಿಮ್ಮ ಜೊತೆಗೆ ಸರ್ಕಾರದ ಜೊತೆಗೆ ಸಹಕಾರದಿಂದ ನಡೀತಾ ಇರೋದು ನೋಡಿದರೆ, ಸಹಕಾರ ಸಂಘಗಳ ಯಶಸ್ಸಿನತ್ತ ಮುನ್ನುಗ್ತಾ ಇರೋದು ನೋಡಿದರೆ ಒಂದು ಅಭೂತಪೂರ್ವದ ಯಶಸ್ಸು ಈ ಒಂದು ಯೋಜನೆಗಳಿಗೆ ಸಿಗುತ್ತೆ ಅಂತ ಖಂಡಿತವಾಗಿ ನಾವು ಹೇಳ್ಬೋದು. ಹೊಸ ಹೊಸ ರೈತರು ಕೂಡ ಈ ಒಂದು ಯೋಜನೆಗಳ ಲಾಭ ಪಡೀಲಿ, ಮತ್ತು ನೀರಿನ ಅಪವ್ಯಯ ಆಗದಂತೆ ನೀರಿನ ಸದ್ಬಳಕೆ ಮಾಡಿಕೊಂಡು ತಾವು ಬೆಳೀಲಿ, ಹಾಗೆಯೇ ನಾಡಿಗೂ ಕೂಡ ಅಭಿವೃದ್ಧಿ ನೀಡುವ ಕಾಣಿಕೆಯನ್ನು ಮಾಡಲಿ ಅಂತೇಳಿ ಈ ಮೂಲಕ ಹಾರೈಸ್ತೀವಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸುರೇಶ್ ಕುಲಕರ್ಣಿಯವರೇ, ಒಬ್ಬ ಸಮನ್ವಯಕರಾಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಾಯಿದ್ರಿ, ಇದೇ ಮುಂದುವರಿಯಲಿ, ಮತ್ತು ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸನ್ನು ಹೆಚ್ಚು ಹೆಚ್ಚು ರೈತರನ್ನು ತಾವು ತಲುಪೋಂಗಾಗಲಿ ಅಂತೇಳಿ ಈ ಮೂಲಕ ಹಾರೈಸ್ತೀವಿ. ವಾಲ್ಮೀಕಿ ಸಂಸ್ಥೆಗೆ ಮತ್ತು ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಶರಣು ಬಸವ ಚೋಳಿನವರೇ ಹಾಗೂ ಸಮಸ್ತ ಕರ್ನಾಟಕದ ರೈತ ಬಾಂಧವರಿಗೆ ಶರಣು. ಇಲ್ಲಿವರೆಗೆ ನೀರು ಬಳಕೆದಾರರ ಸಹಕಾರಿ ಸಂಘಗಳು ಮತ್ತು ನೀರಾವರಿಯ ಸಮರ್ಪಕ ನಿರ್ವಹಣೆ ಕುರಿತು ಧಾರವಾಡ ವಾಲ್ಮಿ ಸಂಸ್ಥೆಯ ಸಮನ್ವಯಕರಾದ ಸುರೇಶ್ ಕುಲಕರ್ಣಿಯವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳೇನ್. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಭರತ್, ಸೈನ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ಯಾ? ಹೌದು ವರುಣ್. ಅದ್ ಹೇಗೆ ಇಷ್ಟು ಬೇಗ ಕಂಪ್ಲೀಟ್ ಮಾಡಿದೆ ಭರತ್? ವರುಣ್, ಅಂಚೆ ಚೀಟಿ ಸಂಗ್ರಹಣೆ ನನ್ನ ಹವ್ಯಾಸ. ಈ ಹವ್ಯಾಸದಿಂದ ನಾನು ಯಾವುದೇ ಒಂದು ಕೆಲಸವನ್ನ ನಿರಂತರತೆ, ಸಹನಶೀಲತೆ ಹಾಗೂ ನೈಪುಣ್ಯತೆಯಿಂದ ಮಾಡುವುದನ್ನ ಕಲ್ತಿದ್ದೀನಿ. ಈ ಹವ್ಯಾಸ ನನಗೆ ದೇಶ ವಿದೇಶಗಳ ಇತಿಹಾಸ, ಸಂಸ್ಕೃತಿ, ಪರಿಸರ ಹಾಗೂ ಇನ್ನು ಹಲವಾರು ವಿಷಯಗಳ ಬಗೆಗಿನ ಜ್ಞಾನವನ್ನು ಕೂಡ ಹೆಚ್ಚಿಸ್ತಾ ಇದೆ. ನೀನು ಕೂಡ ಹತ್ತಿರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ತೆರೆಯಬಹುದು ಹಾಗೂ ನಿನ್ನ ಮನೆಯ ವಿಳಾಸಕ್ಕೆ ಅಂಚೆ ಚೀಟಿಗಳನ್ನ ಪಡೆಯಬಹುದು. ಓ ಹೌದಾ, ನಾನು ಕೂಡ ಅಂಚೆ ಚೀಟಿ ಸಂಗ್ರಹಣೆ ಹವ್ಯಾಸನ ಪ್ರಾರಂಭ ಮಾಡ್ತೀನಿ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಈಗ ಕೇಳಿ ಬ್ಯಾಡಗಿ ತಾಲೂಕು ಮೋಟೆಬೆನ್ನೂರಿನ ಅಡಿಬೆಪ್ಪ ಕುರಿಯವರ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. ಗಡಗಿಯ ತೊಳೆದು ಅಡಗಿಯ ಮಾಡವ್ವ, ಅನುಭಾವದಡಗಿಯ ಮಾಡಿ ನೀನು ಎಡೆಯ ಮಾಡವ್ವ. ಗಡಗಿಯ ತೊಳೆದು ಗಡಗಿಯ ತೊಳೆದು ಅಡಗಿಯ ಮಾಡವ್ವ, ಅನುಭಾವದಡಗಿಯ ಮಾಡಿ ನೀನು ಎಡೆಯ ಮಾಡವ್ವ. ಅನುರಾಗದಿಂದ ಹರನಿಗೆಡಿಯ ಮಾಡಿ ನೀನು ಗಂಡಗ ಉಣಿಸವ್ವ. ಕರ್ಮವೆಂಬ ಜೋಳ ಬೀಸವ್ವ, ನೀ ಧರ್ಮವೆಂಬ ಜರಡಿಯಿಂದ ಹಿಟ್ಟ ಸೋಸವ್ವ. ಕರ್ಮವೆಂಬ ಜೋಳ ಬೀಸವ್ವ, ನೀ ಧರ್ಮವೆಂಬ ಜರಡಿಯಿಂದ ಹಿಟ್ಟ ಸೋಸವ್ವ. ನಿರ್ಮಲಾತ್ಮದ ನೀರ ಹಾಕವ್ವ ನೀ, ನಿರ್ಮಲಾತ್ಮದ ನೀರ ಹಾಕವ್ವ ನೀ, ಮರ್ಮದಿಂದ ಕಣಕನಾದವ್ವ. ಗಡಗಿಯ ತೊಳೆದು ಅಡಗಿಯ ಮಾಡವ್ವ, ಗಡಗಿಯ ತೊಳೆದು ಅಡಗಿಯ ಮಾಡವ್ವ, ಅನುಭಾವದಡಗಿಯ ಮಾಡಿ ನೀನು ಎಡೆಯ ಮಾಡವ್ವ. ಅನುರಾಗದಿಂದ ಹರನಿಗೆಡಿಯ ಮಾಡಿ ನೀನು ಗಂಡ ಗುಣಿಸವ್ವ. ಗುರುಲಿಂಗ ಜಂಗೂಮರವ್ವ, ಗುರುಲಿಂಗ ಜಂಗೂಮರವ್ವ, ಪರಮ ಸಾಕ್ಷಿ ಎಂಬ ಒಲಿ ಗುಂಡ ಹೂಡವ್ವ. ಪರಿ ಪರಿ ಕಷ್ಟದ ಕಾಷ್ಟ ಸುಡವ್ವ, ಪರಿ ಪರಿ ಕಟ್ಟದ ಕಾಷ್ಟ ಸುಡವ್ವ. ಹರಿದಾಡುವ ಮನಸ್ಸನ್ನು, ಹರಿದಾಡುವ ಮನಸ್ಸನ್ನು ಹಿಡಿದ ಕೂಡವ್ವ. ಗಡಗಿಯ ತೊಳೆದು ಅಡಗಿಯ ಮಾಡವ್ವ. ಸಂಚಿತವೆಂಬ ಕರ್ಮದ ಹಂಸ ನಿಂದವ್ವ, ಸಂಚಿತವೆಂಬ ಕರ್ಮದ ಹಂಸ ನಿಂದವ್ವ. ಅದು ಮಿಂಚಲೆಂದು ಸ್ವಚ್ಛವಾಗಿ ತೊಳೆಯಬೇಕವ್ವ. ಸಂಚಿತವೆಂಬ ಕರ್ಮದ ಹಂಸ ನಿಂದವ್ವ, ಅದು ಮಿಂಚಲೆಂದು ಸ್ವಚ್ಛವಾಗಿ ತೊಳೆಯೇ ನಮ್ಮವ್ವ. ಹಂಚಿಕಿಂದ ಅಗ್ನಿ ಉರಿಸವ್ವ ನೀ, ಹಂಚಿಕಿಂದ ಅಗ್ನಿ ಉರಿಸವ್ವ ನೀ, ಸಂಚಿನಿಂದ ರೊಟ್ಟಿ ಬೇಯಿಸವ್ವ. ಗಡಗಿಯ ತೊಳೆದು ಅಡಗಿಯ ಮಾಡವ್ವ. ಭಕ್ತಿ ಎಂಬ ಭತ್ತ ಕುಟ್ಟವ್ವ, ಭಕ್ತಿ ಎಂಬ ಭತ್ತ ಕುಟ್ಟವ್ವ. ನೀ ಬುಟ್ಟಿ ಅಕ್ಕಿ ಹಿಡಿದು ಹೊಟ್ಟ ತೆಗೆಯಬೇಕವ್ವ. ನಿಷ್ಠೆಯಿಂದ ಅನ್ನ ಮಾಡವ್ವ ನೀ, ನಿಷ್ಠೆಯಿಂದ ಅನ್ನ ಮಾಡವ್ವ ನೀ,

ನಾಳೆ ಯಮ ಕೇಳಿ